ಈಗ ನಿಮ್ಮ ಮನೆಯೊಳಗ ದೊಡ್ಡವರಂತೂ ತಾವೆಲ್ಲ ಒಕ್ಕಲತನದೊಳಗ ತೊಡಕೊಂಡಿರಿ, ಈ ಸಣ್ಣವರು ಏನಿದ್ದಾರೆ, ಹುಡುಗರು ಇದ್ದಾರೆ, ಅವರಿಗೂ ಕೂಡ ತಾವು ಕಲಿಸ್ತಾ ಇದ್ದೀರಿ, ಮುಂದಿನ ಒಂದು ಕೃಷಿ ಬದುಕು ಅವರಿಗೆ ಸರಿಯಾಗಿ ತಿಳುವಳಿಕೆ ಬರಲಿ, ಅವರು ಕೂಡ ಮುಂದುವರೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಅವರಿಗೂ ಕೂಡ ಇದೇ ರೀತಿಯಾಗಿ ಶಿಕ್ಷಣ ಕೊಡ್ತಾ ಇದ್ದಿರ್ತಾವ. ಸರ, ಈಗ ನಮ್ಮ ಮಕ್ಕಳೆಲ್ಲರೂ ನಾವು ಒಕ್ಕಲತನ ಮಾಡುದು ಸಿನಿಮಾ ಮಾಡ್ದಂಗ ಆಗಕತ್ತದ ನಮ್ಮ ಮಕ್ಕಳಿಗೆಲ್ಲ. ನಾವು ಸಿನಿಮಾನು ಏನ್ ನೋಡಿ ಏನ ಬಂಗಾರ ಮನುಷ್ಯ ಸಿನಿಮಾ ನೋಡ್ತಾರಲ್ಲ, ಹಂಗ ಆಗಕತ್ತು. ನಮ್ಮ ಮಕ್ಳು ಶಾಲಿ ಹೋಗಿ ಎಂಟನೇತೆ ಒಂಬತ್ತನೇತೆ ಶಾಲಿ ಕಲ್ತು, ನಾವು ಶಾಲಿ ಹೋಗಲಪ್ಪ, ನಾವು ಒಕ್ಕಲ್ತನೇ ಮಾಡ್ತೀನಿ, ನನಗೆ ಒಕ್ಕಲ್ತನದಾಗ ಬಹಳ ತೃಪ್ತಿ ಐತಿ, ನನಗೆ ಒಕ್ಕಲ್ತನದಾಗ ಇದು ಓದತ್ತೇಳಿ ಎಲ್ಲ ಮಕ್ಕಳು ಶಾಲಿ ಬಿಟ್ಬಿಟ್ಟು ಒಕ್ಕಲ್ತನಕ್ಕೆ ಬರಲಾಗತ್ತೆ. ನಮ್ಮ ಆಸೆ ಏನು, ಒಂದು ಹತ್ತನೇತೆ ನಾನು ಶಾಲಿ ಕಲ್ತಿಲ್ಲ, ನೀವಾಗ ಶಾಲಿ ಕಲ್ತು ಸ್ವಲ್ಪ ನಿಮ್ಮ ಓದಾಟು ಬರೆಯಟ್ಟಾರೆ ಕಲಿಯಿರತ್ತೆ ಹೇಳಿ ಒಂದು ಹತ್ತನೇತೆ ಕಲಿಸಿದ್ರು ಎಂಟನೇತೆ ಒಂಬತ್ತನೇತೆಕ ಮಕ್ಕಳು ಬಿಟ್ಬಿಟ್ಟು ಬಂದು ಎಲ್ಲರೂ ಒಕ್ಕಲ್ತನದ ಮೇಲೆ ಆಸಕ್ತಿ ಇದೆ ನಮ್ಮಲ್ಲಿ. ನಮ್ಮಲ್ಲಿ ಸಣ್ಣ ಮಕ್ಕಳು ಶಾಲಿಗೆ ಹೋಗ್ಬೇಕಾದ್ರೆ ಒಂದು ಒಂದನೇತೆ ಎರಡನೇತೆ ಶಾಲಿಗೆ ಹೋಗೋ ಮಗ 10 ರೂಪಾಯಿ ಕೆಲಸ ಮಾಡಿ ಶಾಲಿಗೆ ಹೋಗ್ತಾರೆ. ಒಂದು ಹೊಲ್ದಂದು ಒಂದಿಟ್ಟು ಹುಲ್ಲು ಆಗತ್ತಂದು ಆಡುಗಳಿಗೆ ಇದಕ್ಕೆ ಹಾಕಿ ಒಟ್ಟು ಏನಾರೇ ಕೆಲಸ ಇಲ್ದೇನೆ ಆ ಮಗನೂ ಕುಲ್ಲ ತಿರುಗಾಡಂಗಿಲ್ಲ. ಸಣ್ಣ ಮಕ್ಳು ಹಿಡಿದು ದೊಡ್ಡವ್ರ ತನ ಹೆಣ್ಮಕ್ಳು ಎಲ್ಲರೂ ತಮ್ಮ ತಮ್ಮ ಕೆಲಸ ತಾವು ಮಾಡಿ ತಮ್ಮ ಇದಕ್ಕೆ ಹೋಗ್ತಾರೆ. ಎಷ್ಟು ಮಂದಿ ಆಗ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಅಂದಾಜು ಒಂದು 50 ಮಂದಿ ಇದೀವಿ ಸರ್. ನಮ್ಮ ಮನ್ಯಾಗ ಮನಿ ಮಂದಿನೇ 50 ಮಂದಿ ಇದ್ದೀವಿ. ಹೊರಗಿನವರು ಒಂದು 20 ಮಂದಿ ಕೆಲಸಕ್ಕೆ ಬರ್ತಾರೆ. ನಮ್ಮ ಮನ್ಯಾಗ ಹೆಣ್ಮಕ್ಳು ಎಲ್ಲ ಕೂಡಿಸಿ ಒಂದು 50 ಮಂದಿ ಇದ್ದೀವಿ ನಾವು. 50 ಮಂದಿಯಾಗ ಒಂದು 30 ಮಂದಿ ತೋಟದಾಗ ಕೆಲಸ ಮಾಡ್ತಾರೆ. ಯಾವಾಗೂ ಏನು ಯಾವ ಇದಕ್ಕೆ ಹೋಗ್ತೇವೆ, ಇವತ್ತು ಇದಕ್ಕೆ ಹೋಗ್ಬೇಕು ಅಂದ್ರೆ ಅವತ್ತು ಅದು ಹೋಗಿ ಆಗಿ ಮಾಡ್ಕೊಂಡೇ ಬರ್ತೀವಿ, ಹೊರತಾಗಿ ಇಟ್ಟು ಬರಂಗಿಲ್ಲ. ಒಂದು 30 ಮಂದಿ ಮನೆಯವ್ರು ಕೆಲಸ ಮಾಡ್ತೀವಿ. ಈಗ ಮಕ್ಕಳಿಗೆ ತಾವು ಅಂದ್ರಿ ಕಲಿಯೋದು ಬಿಟ್ಟು ಇಲ್ಲೇ ಒಕ್ಕಲ್ತನ ಮಾಡ್ತೀನಿ ಅಂತಂತಾರೆ ಹುಡುಗರು ಅಂತ ಹೇಳಿ. ಈಗ ಒಕ್ಕಲ್ತನ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳದಾವ. ಪದವಿ ಅದ, ಕೃಷಿ ಪದವಿ ಅದ, ರೇಷ್ಮೆ ಪದವಿ ಓದ್ಬೋದು, ಪಶುವೈದ್ಯಕೀಯ ಓದ್ಬೋದು, ಮತ್ತು ಹುಡುಗರಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ ಅವರಿಗೂ ಕಾಲೇಜಿಗೆ ಕಳಿಸುವಂಥದ್ದು ಏನಾದರೂ ವಿಚಾರ ಮಾಡಿರಿ ನೀವು? ಸರ, ಬಹಳಷ್ಟು ವಿಚಾರ ಮಾಡಿವಂತ ಸಲುವಾಗಿ ಮತ್ತು ಬಹಳಷ್ಟು ಎಲ್ಲಿ ಬೇಕಲ್ಲಿ ಫಾರ್ಮ ಅವು ಇವು ಹೋಗಿ ತೋರಿಸ್ಕೊಂಡು ಬಂದಿವು ಅಂತಲ್ಲಿ ಕಲಿಯಿರಪ್ಪ ಅಂತೇಳಿ ಇದು ಮಾಡಿದ್ರೆ ಅವರು ನಮ್ಮ ತೋಟ ಬಿಟ್ಟು ಹೋಗಲಿಕ್ಕೆ ಹೊಲತ್ತಾರೆ. ಇವ್ರು ನಮ್ಮ ದನ ಕರುಗಳಿರ್ಬೋದು, ಕುರಿ ಕೋಳಿ ಇರ್ಬೋದು, ಇದ್ರ ಜೋಡಿ ಚೆಲ್ಲಾಟ ಆಡ್ದಂಗಾಗಿ ಎಲ್ಲಿ ಬಿಟ್ಟರು ಭಾಳ ದೂರ ದೂರ ಹೋಗಿ ಶಾಲಿಗೆ ಬಿಟ್ಟಿವಿ, ಅಂತಿಂತ ಕೋಚಿಂಗ್ ಶಾಲಿಗೆ ಬಿಟ್ಟಿವಿ. ಹೇಳಾರ್ದನೆ ಬಿಟ್ಟುಬಿಟ್ಟು ಬಂದು ನಾವು ಒಕ್ಕಲ್ತನೇ ಮಾಡ್ತೀವಿ ಅಂತ ಒಟ್ಟು ಅಟ್ಟಿ ಉಟ್ಕೊಂಡು ಒಟ್ಟು ಇಲ್ಲೇ ಒಕ್ಕಲ್ತನದೊಳಗೆ ಉಳ್ದಾರಿ. ಈಗ 8-9 ಮಂದಿ ಗಂಡಸು ಮಕ್ಕಳು ಎಲ್ಲರೂ ಒಕ್ಕಲ್ತನಕ್ಕೆ ಉಳ್ದಾರೆ. ಒಬ್ಬ 12ನೇತೆ ಓದಿ ಮಗ ನಾ ಒಕ್ಕಲ್ತನ ಮಾಡ್ತೀನಿ, ನಾ ಎಲ್ಲಿ ನೌಕರಿನೂ ಹೋಗಲ್ಲ, ಬೆಂಗಳೂರದೊಳಗೆ ಒಂದು ಕಂಪ್ನಿಯಾಗ ಹೋದ ಬಿಟ್ಟು ಬಂದು ಈಗ ಅವನ ಸಲುವಾಗಿ 9 ಎಕರೆ ದ್ರಾಕ್ಷಿ ಮಾಡಿಕೊಟ್ಟಿನಿ ರೀ. ಇನ್ನ ಅಂತವ್ರು ಇನ್ನ 3 ಮಂದಿ ಶಾಲಿ ಬಿಟ್ಟು ಬಂದಾಗ ಇನ್ನ ಅವ್ರ ಸಲುವಾಗಿ ಇನ್ನ 30 ಎಕರೆ ದ್ರಾಕ್ಷಿ ಹೆಚ್ಚಾಕತ್ತಿವು. ಒಟ್ಟು ಅವ್ರಿಗೆ ಒಬ್ಬ ಇಂಜಿನಿಯರ್ ಏನು ಪಗಾರ ತೊಗೋತಾನ ಆ ಪಗಾರ ನಮ್ಮ ಒಕ್ಕಲ್ತನದೊಳಗೆ ನಮ್ಮ ಮಕ್ಳು ತೋಳೇನೋ ಆಸೆದಿಂದ ಅದು ಹೊರಲಂದವ್ ಯಾವ ಹೋತಿನಂತ ನನಗೆ ಶಾಲಿ ಕಳ್ಸಕತ್ತೀನಿ ಯಾವ ಹೊಲತ್ತಾನ ಅವನಿಗೆ ಒಕ್ಕಲ್ತನದೊಳಗೆ ತೊಂದೀವಿ ರೀ. ಸುಧಾರಿಸಿ ಒಕ್ಕಲ್ತನ ಮಾಡ್ಲಿಕತ್ತಾರ ಒಂದು ಸ್ವಲ್ಪ ನಮ್ಕಿನ ಮಾತು. ಬೀರಪ್ಪ ಅವ್ರು, ಈಗಂತೂ ನೋಡ್ರಿ ಸಾಕಷ್ಟು ಅವಕಾಶಗಳದಾವ. ಹಾ, ಸಾಕಷ್ಟು ಸಂಸ್ಥೆಗಳದಾವ, ವಿಶ್ವವಿದ್ಯಾಲಯ ಹಿಡ್ಕೊಂಡು ಬೇರೆ ಬೇರೆ ಪ್ರೈವೇಟ್ ಸಂಸ್ಥೆಗಳು ಸಹಿತ ಇವತ್ತಿನ ದಿವಸ ನಿಮಗೆ ಏನು ಹೊಸ ತಂತ್ರಜ್ಞಾನ ಅದ ಅದು ಕೊಡುವಂತಹ ಒಂದು ವ್ಯವಸ್ಥೆ ಈಗ ಬೇಕಾದಷ್ಟು ಸರಳವಾಗಿ ಸಿಗ್ತಾ ಇದೆ. ಮೊಬೈಲ್ನೊಳಗೂ ಕೂಡ ಸರಳವಾಗಿ ನಿಮಗೆ ಸಿಗುವಂತಹ ವ್ಯವಸ್ಥೆ ಇದೆ. ಮಕ್ಕಳಿಗೆ ಆ ಮೂಲಕ ನೀವು ಕೃಷಿ ವಿಜ್ಞಾನವನ್ನ ಕಲಿಸುವಂತಹದ್ದು, ಅವರಿಗೆ ತಿಳುವಳಿಕೆ ನೀಡುವಂತಹದ್ದು ಮಾಡ್ತಾ ಇದ್ದೀರಾ? ಹೆಂಗ ಮಾಡ್ತೀವಲ್ಲ ಸರ್, ಎಲ್ಲರಿಗೂ ಒಂದೊಂದು ದೊಡ್ಡ ಮೊಬೈಲ್ ತಂದು ಕೊಟ್ಟಿನಿ, ಮತ್ತು ಮೊಬೈಲ್ದಾಗ ಏನು ಬರ್ತಾವೆ ನೋಡ್ಲಿಕ್ಕೆ ಹೇಳ್ತೀನಿ, ಮತ್ತು ಎಲ್ಲಿಗೆ ಹೋದಲ್ಲಿ ಅದು ಕೇಳಿ ಮೊಬೈಲ್ದಾಗ ರೆಕಾರ್ಡ್ ಮಾಡ್ಕೊಂಬಂದು ಅವ್ರಿಗೆ ತೋರಿಸ್ತೀವಿ. ನಮ್ಮ ಸಣ್ಣ ಮೊಬೈಲ್ ಇದ್ರು ಮಕ್ಕಳಿಗೆ ಎಲ್ಲರಿಗೂ ಏನು ಒಕ್ಕಲ್ತನ ಮಾಡ್ತೀನಿ ಅಂತಾಗ ಏನು ಕಲ್ತಾಗಲ್ಲ ಮಕ್ಕಳಿಗೆಲ್ಲ ಅಂಥ ಮೊಬೈಲ್ ಕೊಡಿಸಿ ಮೊಬೈಲ್ದಿಂದ ಮಾಹಿತಿ ತೊಳಕತ್ತೀವಿ. ಎಲ್ಲಿ ಬೇಕಲ್ಲಿ ಯಾವ ಇದು ಬರ್ತಾವ ಅವು ಮೊಬೈಲ್ದಾಗ ಮಾಹಿತಿ ತೊಳಕತ್ತೀನಿ ರೀ ಸರ್. ತೊಂದ್ಕಿಂದ್ರೆ ಹೇಳ್ತಾರ ಇಂಥದ್ದು ತೊಂದೀವು, ಇಂಥದ್ದು ಬರ್ತಪ್ಪ ನಮ್ಗೆ, ಇಂಥ ಮೊಬೈಲ್ದಾಗ ಇಂಥಲ್ಲಿ ಇಂಥದ್ದು ಬಂದದ ಅಲ್ಲಿ ನೋಡ್ಲಕ್ ಹೋಗ್ತೀವಿ. ಅವ್ರು ಮೊಬೈಲ್ದಾಗ ಮಾಹಿತಿ ಬರ್ತು ಅಂದ್ರೆ ಅವ್ರನ್ನ ನೋಡ್ಲಕ್ ಹೋಗ್ತೀವಿ. ಮೊಬೈಲ್ ಮಾಹಿತಿಯಿಂದ ಅನುಕೂಲ ಆಗೈತಿ. ಈಗ ನಮ್ಮಲ್ಲಿ ಸಿಗುವಂತಹ ಏನು ಸಂಪನ್ಮೂಲಗಳದಾವ, ಅದು ನೀರಿರ್ಬೋದು ಅಥವಾ ಸಾವಯವ ಪದಾರ್ಥಗಳಿರ್ಬೋದು, ಗಿಡಗಳ ತಪ್ಪಲು ಅಂಥವೆಲ್ಲ ಇರ್ಬೋದು, ವಿಶೇಷವಾಗಿ ನೀರಿನ ವ್ಯವಸ್ಥೆ. ನೀರಿದ್ರೆ ನಮ್ಮ ಕೃಷಿ ಸಾಂಗವಾಗಿ ಮುಂದುವರಿತದೆ. ಸಾಕಷ್ಟು ಪ್ರಯತ್ನ ಇದಕ್ಕೆ ನೀವು ಮಾಡಿದ್ದೀರಿ. ಯಾವ ರೀತಿ ನೀವು ನಿಮ್ಮ ಹೊಲದೊಳಗೆ ನೀರು ಹಿಡಿಯುವಂಥ ಒಂದು ಕೆಲಸ ಅಥವಾ ನೀರು ಸಂಗ್ರಹ ಮಾಡಿಕೊಳ್ಳುವಂಥದ್ದು ಮೊದಲಿಂದನೂ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ನೀವು ಮಾಡಿರಿ ನಾವು ನೋಡಿದ್ದೀವಿ. ನೀವು ಬಾವಿ ತೆಗೆದಿದ್ದು ನೋಡಿದ್ದೀವಿ, ಆಮೇಲೆ ಹಳ್ಳದ ನೀರನ್ನು ಸಂಗ್ರಹ ಮಾಡುವಂಥದ್ದು ನೋಡಿದ್ದೀವಿ. ಯಾವ ರೀತಿ ಇದರೊಳಗೆ ನೀವು ವಿಶೇಷವಾಗಿ ಆಸ್ತಿ ವಹಿಸಿ ಆ ಕೆಲಸವನ್ನು ಮಾಡಿಕೊಂಡ್ರಿ? ಅಂದರೆ ಇವತ್ತಿನ ದಿವಸ ನಿಮ್ದು ಏನು ಇಷ್ಟು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲಪ್ಪ ಅಂತಂದ್ರೆ ಭಾಳಷ್ಟು ಕಷ್ಟ ಆಗುವಂಥದ್ದು. ಅದಕ್ಕೆ ನೀರಿನ ವ್ಯವಸ್ಥೆಯನ್ನು ನೀವು ಯಾವ ರೀತಿ ಮಾಡಿಕೊಂಡ್ರಿ? ಸರ್, ನೀರಿನ ವ್ಯವಸ್ಥೆ ಅಂದ್ರೆ ಈಗ ನಮ್ಮ ಭೂಮಿ ಮೊದಲ 0 ಲೆವೆಲ್ ಮಾಡಿವಿ ರೀ. 0 ಲೆವೆಲ್ ಮಾಡಿ 110 ಅಡಿ 110 ಅಡಿ ಮಾವಿನ ತುಡಿವು, ಅಲ್ಲಿಂದ ಹಳ್ಳಕ್ಕೆ ಬಾಂದ್ರೆ ಕಟ್ಸಿವು. ಬಾಂದ್ರೆ ಕಟ್ಟಿ ನೀರು ಯಾವಾಗಲೂ ಹಿಡಿದಿಡ್ತೀವಿ ಅದ್ರೊಳಗೆ. ಹಳ್ಳದಾಗೆ ಒಂದು ದೊಡ್ಡ ಮಡುವು ತೆಗ್ದೀರಿ, 100 ಫೂಟ್ ಆಗಲ್ಲ, 200 ಫೂಟ್ ಉದ್ದ, ಒಂದು 12 ಫೂಟ್ ಗುಂಬ. ಅದು ಸಾಧಾರಣ ಒಂದು 10-12 ತಿಂಗಳ ನೀರು ಅಂಟರ್ಸಂಗಿಲ್ಲ. ಅದು ಬಾಂದ್ರೆ ತೆಳಗೊಂದು ಬಾಯಿ ಹೊಡೆದಿವು, ಬಾಂದ್ರೆ ಮ್ಯಾಲೆ ಒಂದು ಬಾಯಿ ಹೊಡೆದಿವು.